ಮಣ್ಣಿನ ಫಲವತ್ತತೆಯನ್ನು ಸಹ ಅದೇ ರೀತಿ ಕಾಪಾಡ್ತಾ ಇರಬೇಕಾಗ್ತದೆ. ಯಾವುದೇ ಬೆಳೆ ಆದ್ರೂ ಸಹ ನೀವು ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಗೊಬ್ಬರಗಳನ್ನ ಕೊಡ್ತಾ ಬರೋದು ತುಂಬಾ ಒಳ್ಳೇದಾಗ್ತದೆ. ಅದಕ್ಕೋಸ್ಕರ ಅಡಿಕೆಯಲ್ಲಿ ಕನಿಷ್ಠ ಅಂದ್ರೂ 3 ವರ್ಷಕ್ಕೊಂದ್ಸಲನಾದ್ರೂ ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಪ್ರತಿ ವರ್ಷ ನೀವು ಕನಿಷ್ಠ 2 ಬಾರಿ ಆದ್ರೂ ಪೋಷಕಾಂಶಗಳ ನಿರ್ವಹಣೆ ಮಾಡ್ತಾ ಇದ್ರೆ ಒಳ್ಳೇದಾಗ್ತದೆ. ಹಾಗೆ ನಿಮ್ಮ ನಿರ್ವಹಣೆ ಮೇಲೆ ಡಿಪೆಂಡ್ ಆಗಿರ್ತದೆ, ನೀವು ಎಷ್ಟು ವರ್ಷ ನಿಮಗೆ ಒಳ್ಳೆ ಆದಾಯ ಕೊಡ್ತಕ್ಕಂಥ ಇಳುವರಿ ದೊರೀತದೆ ಅಥವಾ ಇಲ್ಲ ಅಂತೇಳಿ. ಸಾಮಾನ್ಯವಾಗಿ ನೀವು ಸರಿಯಾಗಿ ನಿರ್ವಹಣೆ ಮಾಡಿದ್ರೆ 30-35 ವರ್ಷ ಎಲ್ಲ ನಿಮಗೆ ಒಳ್ಳೆಯ ಇಳುವರಿಯಿಂದ ಪಡ್ಕೊಂಡು ಒಳ್ಳೆಯ ಆದಾಯವನ್ನು ಪಡ್ಕೊಳ್ಬಹುದಾಗ್ತದೆ. ಇನ್ನು ಈಗ ಗುಣಮಟ್ಟದ ಸಸ್ಯಗಳನ್ನು ಉತ್ಪಾದನೆಯ ಬಗ್ಗೆ ಹೇಳಿ. ನೋಡಿ, ಈಗ ಅಡಿಕೆ ತಗೊಳ್ಳಿ, ಈ ತೆಂಗು ತಗೊಳ್ಳಿ, ಕೊಕ್ಕೋ ತಗೊಳ್ಳಿ, ಇವೆಲ್ಲ ಬಹುವಾರ್ಷಿಕ ಬೆಳೆಗಳು. ಅಂದ್ರೆ ನೀವು ಸರಿ ಈಗ ಈ ವರ್ಷ ಏನಾದ್ರು ನೀವು ಸಸ್ಯಗಳನ್ನ ಅಥವಾ ಗಿಡಗಳನ್ನು ನಾಟಿ ಮಾಡಿದ್ರಿ ಅಂತಾದ್ರೆ, ಸರಿಯಾಗಿ ನಿರ್ವಹಣೆ ಮಾಡ್ತಿದ್ರಿ ಅಂತಾದ್ರೆ ಸುಮಾರು ವರ್ಷಗಳ ಕಾಲ ಬರ್ತಕ್ಕಂಥದ್ದು. ನೋಡಿ, ಇವುಗಳೆಲ್ಲ ಮುಖ್ಯ ಅಂಶ ಏನಾಗುತ್ತಪ್ಪ ಅಂದ್ರೆ, ನಿಮ್ಮ ತೋಟದಲ್ಲಿ ನಾಟಿ ಮಾಡ್ಲಿಕ್ಕೆ ಉಪಯೋಗ ಮಾಡ್ಲಿಕ್ಕೆ ಉತ್ತಮ ಗುಣಮಟ್ಟದ ಸಸಿಗಳನ್ನ ಉಪಯೋಗ ಮಾಡ್ಕೋಬೇಕಾಗ್ತದೆ. ಈಗ ಅಡಿಕೆನ ತಗೊಳ್ಳಿ ಉದಾಹರಣೆಗೆ, ಈ ಅಡಿಕೆ ನೀವು ಸಸಿ ಇವತ್ತು ನಾಟಿ ಮಾಡಿದ್ರಿ ಅಂತಾದ್ರೆ ಪಿಂಗಾರ ಬರ್ಲಿಕ್ಕೆ 4-5 ವರ್ಷಗಳು ಬೇಕಾಗ್ತದೆ. ಒಳ್ಳೆ ಇಳುವರಿ ಬೇಕು, ತುಂಬಾ ಒಳ್ಳೆ ಆದಾಯ ಬರ್ತಕ್ಕಂಥ ಇಳುವರಿ ಬೇಕು ಅಂದ್ರೆ ಸುಮಾರು 7-8 ವರ್ಷಗಳು ಬೇಕಾಗ್ತದೆ. ಈಗ 7-8 ವರ್ಷಗಳು ಆದ್ಮೇಲೆ ನಿಮ್ಮ ತೋಟದಲ್ಲಿ ನಾಟಿ ಮಾಡಿರ್ತಕ್ಕಂಥ ಗಿಡ ಉತ್ತಮ ಗುಣಮಟ್ಟದ್ದಲ್ಲ ಅಂತ ನಿಮಗೆ ಗೊತ್ತಾದ್ರೆ ಎಷ್ಟು ವರ್ಷಗಳು ಕಾಲ ನಿಮಗೆ ಟೈಮ್ ವೇಸ್ಟ್ ಆಗ್ತದೆ, ವ್ಯರ್ಥ ಆಗ್ತದೆ. ನೀವು ಆ ಗಿಡಗಳನ್ನ ಬೆಳೆಸಲಿಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀರಿ, ಆ ಗಿಡಗಳನ್ನ ಬೆಳೆಸಲಿಕ್ಕೆ ಎಷ್ಟು ಖರ್ಚು ಮಾಡಿರ್ತೀರಿ, ಎಲ್ಲ ವ್ಯರ್ಥ ಆಗ್ತದೆ. ಅದಕ್ಕೋಸ್ಕರ ನೀವು ಈ ಬಹುವಾರ್ಷಿಕ ಬೆಳೆಗಳಲ್ಲೆಲ್ಲ ಅತ್ಯುತ್ತಮ ಗುಣಮಟ್ಟದ ಗಿಡಗಳನ್ನ ನಿಮ್ಮ ತೋಟದಲ್ಲಿ ನಾಟಿ ಮಾಡತಕ್ಕಂಥದ್ದು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಈಗ ಅಡಿಕೆಯಲ್ಲಿ ಉತ್ತಮ ಗುಣಮಟ್ಟದ ಬೀಜ ಅಥವಾ ಗಿಡಗಳನ್ನು ಉತ್ಪಾದನೆ ಮಾಡಲಿಕ್ಕೆ ನಮ್ಮ CPCRIಯಲ್ಲಿ ಮುಖ್ಯವಾಗಿ 3 ಹಂತಗಳಲ್ಲಿ ಆಯ್ಕೆಯನ್ನ ನಾವು ಅನುಸರಿಸತಕ್ಕಂಥದ್ದು. ಮೊದಲನೇದಾಗಿ ತಾಯಿ ಮರಗಳು ಅಂತೇಳಿ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು, ಅಂತಹ ತಾಯಿ ಮರಗಳಿಂದ ಉತ್ತಮ ಗುಣಮಟ್ಟದ ಬೀಜಗಳ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಇದು 2ನೇ ಆಯ್ಕೆ. 3ನೇದಾಗಿ ಈಗ ಬೀಜಗಳು ಆಯ್ಕೆ ಮಾಡಿ ಆದ್ಮೇಲೆ ನೀವು ಪಾತಿಗಳಲ್ಲಿ ಅಥವಾ ಸಸಿ ಮಡಿಗಳಲ್ಲಿ ಆಯ್ಕೆ ಆದ್ಮೇಲೆ ಗಿಡಗಳು ತೋಟದಲ್ಲಿ ನಾಟಿ ಮಾಡಲಿಕ್ಕೆ ಸಿದ್ಧವಾಗಿದೆ. ಈಗ ಗಿಡಗಳ ಹಂತದಲ್ಲೂ ಸಹ ನಾವು ಆಯ್ಕೆಯನ್ನು ಅನುಸರಿಸಿ ರೈತರಿಗೆ ಗಿಡಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು. ಈಗ ಮೊದಲನೇ ಹಂತವಾದ ತಾಯಿ ಮರಗಳ ಆಯ್ಕೆಗೆ ಬರೋಣ. ಈಗ ನಾವು ತಾಯಿ ಮರಗಳು ಅಂತೇಳಿ ಆಯ್ಕೆ ಮಾಡುವಾಗ ಕೆಲವೊಂದು ಗುಣಲಕ್ಷಣಗಳನ್ನು ನೋಡ್ತೀವಿ. ಈ ತಾಯಿ ಮರಗಳು ಅಂತೇಳಿ ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಅಂತಹ ಮರಗಳಿಗೆ ಸುಮಾರು 10-12 ವರ್ಷ ಅದಕ್ಕಿಂತ ಹೆಚ್ಚು ವಯಸ್ಸಾಗಿರ್ಬೇಕಾಗ್ತದೆ. ಅಂತಹ ಮರಗಳು ಬೇಗ ಇಳುವರಿ ಕೊಡ್ಲಿಕ್ಕೆ ಶುರು ಮಾಡಬೇಕಾಗ್ತದೆ, ಮತ್ತೆ ಪ್ರತಿ ವರ್ಷನೂ ಸಾಮಾನ್ಯವಾಗಿ ಅಧಿಕ ಇಳುವರಿ ಕೊಡ್ತಾ ಇರಬೇಕಾಗ್ತದೆ. ಅಂತಹ ಮರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲೆಗಳು ಇರಬೇಕಾಗ್ತದೆ, ಸುಮಾರು 10 ಅಥವಾ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಎಲೆಗಳು ಅಥವಾ ಸೋಗೆಗಳು ಇರಬೇಕಾಗ್ತದೆ. ಮತ್ತೆ ಇಂತಹ ತಾಯಿ ಮರಗಳು ಆಯ್ಕೆ ಮಾಡಿಕೊಳ್ಳುವಾಗ ಯಾವುದೇ ರೋಗ ಅಥವಾ ಕೀಟದ ಬಾಧೆ ಇರಬಾರ್ದು, ರೋಗ ಅಥವಾ ಕೀಟದ ಬಾಧೆಯಿಂದ ಮುಕ್ತವಾಗಿರ್ತಕ್ಕಂಥ ಮರಗಳನ್ನು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಹೀಗೆ ಮತ್ತು ಹಲವಾರು ಗುಣಲಕ್ಷಣಗಳನ್ನು ನೋಡಿಬಿಟ್ಟು ನಾವು ತಾಯಿ ಮರಗಳು ಅಂತೇಳಿ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಇಂತಹ ತಾಯಿ ಮರಗಳಿಂದ ಸಂಪೂರ್ಣವಾಗಿ ಹಣ್ಣಾಗಿರ್ತಕ್ಕಂಥದ್ದು, ಸುಮಾರು 35 ಗ್ರಾಮ್ ಅದಕ್ಕಿಂತ ಹೆಚ್ಚು ತೂಕ ಇರತಕ್ಕಂಥ ಬೀಜಗಳನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಈ ಬೀಜಗಳ ಆಯ್ಕೆ ಮಾಡಿ ಆದ್ಮೇಲೆ ಮೊದಲು ಏನಪ್ಪಾ ಅಂದ್ರೆ ಕೂಲಿ ಆಳುಗಳ ಸಮಸ್ಯೆ ಇರಲಿಲ್ಲ. ಮೊದಲೆಲ್ಲ ಅಂದ್ರೆ ನೆಲದ ಮೇಲೆ ಬೆಡ್ ಮಾಡಿಬಿಟ್ಟು ಅಲ್ಲಿ ಬೀಜವನ್ನು ಹಾಕ್ತಾ ಇದ್ರು, ಆಮೇಲೆ 1 ತಿಂಗಳಾದ್ಮೇಲೆ ಮತ್ತೊಂದು ಬೆಡ್ಡಿಗೆ ಶಿಫ್ಟ್ ಮಾಡ್ತಾ ಇದ್ರು ಹೀಗೆ. ಆದ್ರೆ ಇವತ್ತಿನ ಸಮಯದಲ್ಲಿ ಎಲ್ಲ ಕಡೆ ಕೂಲಿ ಆಳುಗಳ ಸಮಸ್ಯೆ ಇರೋದ್ರಿಂದ ನಮ್ಮ CPCRIಯಿಂದ ಡೈರೆಕ್ಟ್ ಆಗಿ ಆಯ್ಕೆ ಮಾಡಿದಂತಹ ಬೀಜಗಳನ್ನ ಡೈರೆಕ್ಟ್ ಆಗಿ ಪಾಲಿಥಿನ್ ಬ್ಯಾಗ್ ಅಲ್ಲಿ ಆಗ್ತಕ್ಕಂಥ ಪದ್ಧತಿನೂ ಸಹ ನಾವು ಅಭಿವೃದ್ಧಿಪಡಿಸಿದ್ವಿ. ಅಂದ್ರೆ ನೀವು ಆಯ್ಕೆ ಮಾಡಿದಂತಹ ಬೀಜಗಳನ್ನ ಸುಮಾರು 10-6 ಇಂಚು ಗಾತ್ರದ ತೊಟ್ಟೆಯಲ್ಲಿ ಪಾಲಿಥಿನ್ ಬ್ಯಾಗ್ ಅಲ್ಲಿ ಸುಮಾರು 9 ತೂತುಗಳು ಇರಬೇಕಾಗ್ತದೆ. ಅದಕ್ಕೆ 7:3:2 ಪ್ರಮಾಣದಲ್ಲಿ, 7ರ ಪ್ರಮಾಣ ಒಳ್ಳೆ ಫಲವತ್ತಾದ ಮೇಲ್ಮಣ್ಣು, 3ರ ಪ್ರಮಾಣ ಯಾವುದಾದ್ರು ಸಾವಯವ ಗೊಬ್ಬರ, ಮತ್ತೆ 2ರ ಪ್ರಮಾಣ ಮರಳು ಅಥವಾ ಹೊಯ್ಗೆ, ಈ 3ನ್ನು ಇಷ್ಟು ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ತೊಟ್ಟೆಗೆ ತುಂಬಿಸಿ ಬೀಜಗಳನ್ನ ಹಾಕಿ ನೀವು ಅದನ್ನ ಮುಚ್ಚಿಬಿಟ್ಟು ನಿಮಗೆ ಪ್ರತಿದಿನ ನೀರನ್ನ ಉಣಿಸ್ಬೇಕಾಗ್ತದೆ, ನೀರು ಕೊಡ್ಬೇಕಾಗ್ತದೆ. ಅಂದ್ರೆ ಈಗ ಅದಕ್ಕೆ ಮತ್ತೆ ಆ ಪಾಲಿಥಿನ್ ಬ್ಯಾಗ್ ಗಳಿಗೆ ನಿಮಗೆ ಅಡಿಕೆ ಸೋಗೆ ಎಂದು ಇರ್ಬೋದು ಅಥವಾ ಭತ್ತದ ಹುಲ್ಲಿಂದ ಮುಚ್ಚಿಬಿಟ್ಟು ನೀರನ್ನ ಹಾಯಿಸ್ತಕ್ಕಂಥದ್ದು. ಹೀಗೆ ನೀವು ನಿರ್ವಹಣೆ ಮಾಡ್ತಾ ಇದ್ದಾಗ ಗಿಡಗಳು ತೋಟದಲ್ಲಿ ನಾಟಿ ಮಾಡ್ಲಿಕ್ಕೆ ರೆಡಿ ಆದ್ಮೇಲೆ ಮತ್ತೆ ಗಿಡಗಳ ಹಂತದಲ್ಲೂ ಸಹ ನಾವು ಆಯ್ಕೆಯನ್ನ ಅನುಸರಿಸ್ತಕ್ಕಂಥದ್ದು. ಅಂದ್ರೆ ಸುಮಾರು ತೋಟದಲ್ಲಿ ನಾಟಿ ಮಾಡಬೇಕು ಅಂದ್ರೆ ಅಡಿಕೆ ಸಸಿಗಳಿಗೆ ಸುಮಾರು 12-18 ತಿಂಗಳು ವಯಸ್ಸಾಗಿರ್ಬೇಕಾಗ್ತದೆ. ಅಂತಹ ಸಸಿಗಳು ಸುಮಾರು 3 ಅಡಿ ಅದಕ್ಕಿಂತ ಹೆಚ್ಚು ಎತ್ತರ ಇರಬೇಕಾಗ್ತದೆ. ಮತ್ತೆ ಅಂತಹ ಸಸಿಗಳಲ್ಲಿ ಅಥವಾ ಗಿಡಗಳಲ್ಲಿ ಸುಮಾರು 5-6 ಅಥವಾ ಅದಕ್ಕಿಂತ ಹೆಚ್ಚು ಎಲೆಗಳು ಇರಬೇಕಾಗ್ತದೆ. ಮತ್ತೆ ಅದರ ಕಾಂಡದ ದಪ್ಪ ಸುಮಾರು 6 ಸೆಂಟಿಮೀಟರ್ ಅದಕ್ಕಿಂತ ಹೆಚ್ಚು ದಪ್ಪ ಇರಬೇಕಾಗ್ತದೆ. ಹೀಗೆ ಮತ್ತೆ ಗಿಡಗಳ ಹಂತದಲ್ಲೂ ಸಹ ನಾವು ಆಯ್ಕೆಯನ್ನು ಅನುಸರಿಸಿ ರೈತರಿಗೆ ಕೊಡ್ತಕ್ಕಂಥದ್ದು. ಒಳ್ಳೆಯದು ನಾಗರಾಜ್ ಅವರೇ. ಅಡಿಕೆಯಲ್ಲಿ ವಿವಿಧ ತಳಿಗಳು ಹಾಗೂ ಅವುಗಳ ಗುಣಲಕ್ಷಣಗಳು ಮತ್ತು ಯಾವ ತಳಿಯನ್ನ ರೈತರು ಆಯ್ಕೆಯನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ, ಹಾಗೆ ಸಸ್ಯಾಭಿವೃದ್ಧಿಯಲ್ಲಿ ಯಾವ ಯಾವ ಅಂಶಗಳನ್ನ ಗಮನಿಸಬೇಕಾಗ್ತದೆ, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು.

ಅಳಿಯಾಳ ತಾಲೂಕು ಶಿವರೂರದ ಶ್ರೀಮತಿ ಯಲ್ಲವ್ವ ದೇವೇಂದ್ರ ಗೌಡ್ನಳ್ಳಿಯವರಿಂದ ಸಂಪ್ರದಾಯದ ಪದಗಳು. ನೋಡ ಈಟಲನ ಪೂಜೆ ಮಾಡ್ಯಾರನ ಚಂದ, ನೋಡ ಈಟಲನ ಪೂಜೆ ಮಾಡ್ಯಾರನ ಚಂದ, ನೋಡ ಈಟಲನ ಪೂಜೆ ಮಾಡ್ಯಾರನ ಚಂದ, ಮಾಡ್ಯಾರ ಏನ ಚಂದ ನೀರ ಮೀಸಲ ತಂದ, ಮಾಡ್ಯಾರ ಏನ ಚಂದ ನೀರ ಮೀಸಲ ತಂದ, ನೋಡ ಈಟಲ್ಲನ ಪೂಜೆ ಮಾಡ್ಯಾರನ ಚಂದ, ನೋಡ ಈಟಲ್ಲನ ಪೂಜೆ ಮಾಡ್ಯಾರನ ಚಂದ, ನೋಡ ಈಟಲ್ಲನ ಪೂಜೆ ಮಾಡ್ಯಾರನ ಚಂದ, ಈಟಲ್ಲನ ಪೂಜೆ ಮಾಡ್ಯಾರನ ಚಂದ, ಮಾಡ್ಯಾರ ಏನ ಚಂದ ನೀ ಬತ್ತಿಯ ತಂದ, ಮಾಡ್ಯಾರ ನೋಡ ಈಟಲ್ಲನ ಪೂಜೆ ಮಾಡ್ಯಾರನ ಚಂದ, ಈಟಲ್ಲನ ಪೂಜೆ ಮಾಡ್ಯಾರನ ಚಂದ, ನೋಡ ಈಟಲ್ಲನ ಪೂಜೆ ಮಾಡ್ಯಾರನ ಚಂದ, ಈಟಲ್ಲನ ಪೂಜೆ ಮಾಡ್ಯಾರನ ಚಂದ, ಮಾಡ್ಯಾರ ಏನ ಚಂದ ಹೂವ ಪತರಿ ತಂದ, ಮಾಡ್ಯಾರ ನೋಡ ಈಟಲ್ಲನ ಪೂಜೆ ಮಾಡ್ಯಾರನ ಚಂದ, ಈಟಲ್ಲನ ಪೂಜೆ ಮಾಡ್ಯಾರನ ಚಂದ, ನೋಡ ಈಟಲ್ಲನ ಪೂಜೆ ಮಾಡ್ಯಾರನ ಚಂದ, ಈಟಲ್ಲನ ಪೂಜೆ ಮಾಡ್ಯಾರನ ಚಂದ, ಮಾಡ್ಯಾರ ಏನ ಚಂದ ಕೆಂಪ ಸೆಲೆವ ತಂದ, ಈಟಲ್ಲನ ಪೂಜೆ ಮಾಡ್ಯಾರನ ಚಂದ, ಈಟಲ್ಲನ ಪೂಜೆ ಮಾಡ್ಯಾರನ ಚಂದ, ನೋಡ ಈಟಲ್ಲನ ಪೂಜೆ ಮಾಡ್ಯಾರನ ಚಂದ, ನೋಡ ಈಟಲ್ಲನ ಪೂಜೆ ಮಾಡ್ಯಾರನ ಚಂದ, ಮಾಡ್ಯಾರ ಏನ ಚಂದ ಕೊರಗಡವಿ ನಡೆಯ ತಂದ, ಮಾಡ್ಯಾರ ನೋಡ ಈಟಲ್ಲನ ಪೂಜೆ ಮಾಡ್ಯಾರನ ಚಂದ, ಈಟಲ್ಲನ ಪೂಜೆ ಮಾಡ್ಯಾರನ ಚಂದ, ನೋಡ ಈಟಲ್ಲನ ಪೂಜೆ ಮಾಡ್ಯಾರನ ಚಂದ, ಈಟಲ್ಲನ ಪೂಜೆ ಮಾಡ್ಯಾರನ ಚಂದ, ಮಾಡ್ಯಾರ ಏನ ಚಂದ ಕಾಯಿ ಕಪರ ತಂದ, ನೋಡ ಈಟಲ್ಲನ ಪೂಜೆ ಮಾಡ್ಯಾರನ ಚಂದ, ಈಟಲ್ಲನ ಪೂಜೆ ಮಾಡ್ಯಾರನ ಚಂದ, ನೋಡ ಈಟಲ್ಲನ ಪೂಜೆ ಮಾಡ್ಯಾರನ ಚಂದ, ಈಟಲ್ಲನ ಪೂಜೆ ಮಾಡ್ಯಾರನ ಚಂದ, ಮಾಡ್ಯಾರ ಏನ ಚಂದ ಶಿವಪುರ ಹಿರಿಯರ ಬಂದ, ಮಾಡ್ಯಾರ ಹಿರಿಯರ ಬಂದ, ನೋಡ ಈಟಲ್ಲನ ಪೂಜೆ ಮಾಡ್ಯಾರನ ಚಂದ, ನೋಡ ಈಟಲ್ಲನ ಪೂಜೆ ಮಾಡ್ಯಾರನ ಚಂದ, ನೋಡ ಈಟಲ್ಲನ ಪೂಜೆ ಮಾಡ್ಯಾರನ ಚಂದ, ನೋಡ ಈಟಲ್ಲನ ಪೂಜೆ ಮಾಡ್ಯಾರನ ಚಂದ, ಪರಿವಾರ ಬಂದನ ಮಡಿಗೆ ಹರಿಚಂದ್ರ ಬಳಿಯ ಹರಿಯನ ಕೋಲ, ಹರಿಚಂದ್ರ ಬಳಿಯ ಹರಿಯನ ಕೋಲ, ಹರಿಚಂದ್ರ ಬಳಿಯ ಹರಿಯನ ಕೋಲ, ಹರಿಚಂದ್ರ ಪಕೋಲ ಕೋ